ಮೊಟ್ಟೆಯಿಂದ ಬಂದ ಮರಿ ಹುಳುಗಳು ಕಾಯಿಯ ತಿರುಳನ್ನು ತಿನ್ನುವುದರಿಂದ ಕಾಯಿಗಳು ಕೊಳೆತು ಉದುರುತ್ತವೆ. ನಂತರ ಪೂರ್ಣವಾಗಿ ಬೆಳೆದ ಮರಿಹುಳು ಭೂಮಿಯಲ್ಲಿ ಕೋಶಾವಸ್ಥೆಗೆ ಹೋಗುತ್ತವೆ. ಹಣ್ಣು ನೊಣದ ಬಾಧೆಯು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಒಣಹವೆಯ ವಾತಾವರಣದಲ್ಲಿ ಬಾಧೆ ಕಡಿಮೆ ಇರುವುದರಿಂದ ಅಂತಹ ಕಾಲದಲ್ಲಿ ಕುಂಬಳ ಜಾತಿಯ ಬೆಳೆಗಳನ್ನು ಬೆಳೆಯಬೇಕು. ತೋಟದಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದು ಹಾಗೂ ಮಿಥೈಲ್ ಯುಜೆನಾಲ್ ಬಲೆಗಳನ್ನು ಎಕರೆಗೆ 5 ಬಳಸಿ ನೊಣಗಳ ಸಂಖ್ಯೆ ಆಧರಿಸಿ ರಾಸಾಯನಿಕ ಸಿಂಪರಣೆ ಕೈಗೊಳ್ಳಬೇಕು. ಬೇವಿನ ಎಣ್ಣೆಯನ್ನು ಸಿಂಪಡಿಸುವುದರಿಂದ ಹಾಗೂ ಹಾನಿಗೊಳಗಾದ ತರಕಾರಿಗಳನ್ನು ಆಯ್ದು ನಾಶಗೊಳಿಸುವುದರಿಂದ ಹೆಚ್ಚಿನ ಹಾನಿಯನ್ನು ತಪ್ಪಿಸಬಹುದು. ಬಿತ್ತನೆಯಾದ 3 ನಂತರ ಬೆಳಗ್ಗೆ 4 ಕಾರ್ಬಾರಿಲ್ %50 ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸಬೇಕು. ಬೆಳೆಯಲ್ಲಿ ಕೀಟಗಳ ಬಾಧೆ ಹೆಚ್ಚಾಗಿ ಕಂಡುಬಂದಲ್ಲಿ ಬಿತ್ತನೆಯಾದ 5, 8 ಮತ್ತು 11 ನಂತರ 2 ಮೆಲಾಥಿಯಾನ್ 50 ಅಥವಾ 1 ಮಿಥೈಲ್ ಪ್ಯಾರಾಥಿಯಾನ್ 50 ಪ್ರತಿ ಲೀಟರ್ ನೀರಿನಲ್ಲಿ ಸೇರಿಸಿ ಸಿಂಪಡಿಸಬೇಕು. ಇದುವರೆಗೆ ರೈತರಿಗೆ ಸಲಹೆ ಪ್ರಸಾರವಾಯಿತು. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೇಳಿ ಕನ್ನಡ ಚಲನಚಿತ್ರ ಗೀತೆಗಳನ್ನು. ಮೊದಲಿಗೆ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದಿಂದ ಆದ ಗೀತೆಗಳು. ಗಾನ ವಿದ್ಯಾ ಬಡೆ ಕಠಿಣ ಹೈ, ಗಾನ ವಿದ್ಯಾ ಬಡೆ ಕಠಿಣ ಹೈ, ಗಾನ ವಿದ್ಯಾ ಬಡೆ ಕಠಿಣ ಹೈ, ಗಾನ ವಿದ್ಯಾ ಬಡೆ ಕಠಿಣ ಹೈ. ಗುರು ಚರಣ ಶಿಷ್ಯ ಧರ, ಗುರು ಚರಣ ಶಿಷ್ಯ ಧರ, ಗಾನ ವಿದ್ಯಾ ಬಡಿ ಕಠಿಣ ಹೈ, ಗಾನ ವಿದ್ಯಾ ಬಡಿ ಕಠಿಣ ಹೈ, ಬಡಿ ಕಠಿಣ ಹೈ, ಬಡಿ ಕಠಿಣ ಹೈ, ಗಾನ ವಿದ್ಯಾ ಬಡಿ ಕಠಿಣ ಹೈ. ಬಜಾತ ಚಾ, ಬೀನ ಬಜಾತ ಚಾ, ತತ್ ಪಿತ ತಪವಾ, ತತ್ ಪಿತ ಕಠಿಣ ಹೈ. ಗುರು ಚರಣ ಶಿಷ್ಯ ಧರ್ವಾ ಮಹಾದೇವಾ, ಮಹಾದೇವಾ ಮಹಾದೇವ ದೇವ ಜಾನೇತು, ಗಾನ ವಿದ್ಯ ಬಾಡಿ ಕಠಿಣ ಹೈ, ಸರಿ ಸರಿ ಗಮಗರಿ ಗಡಿ ಕಠಿಣ ಹೈ, ಸಸನಿ ನಿಬಂಧಿನಿ ಬವಗ ಬಾಡಿ ಕಠಿಣ ಹೈ. ಆದಿ ದೇವ ಆ ಮಹಾದೇವ, ಸರಿ ಗರಿ ಗಮ ಗಮ ಪಮ ಪದ ಪದ ನಿ ಸ, ಆದಿ ದೇವ ಮಹಾದೇವ, ಬೀನ ಬಜಾತ ಜಾ, ಬೀನ ಬಜಾತ ಜಾ, ಆ ಧತ್ ಪ್ರೇತ ತಪವಾ जाने तो गान विद्या बड़े कठिन है गान विद्या बड़ी कठिन है बड़ी कठिन है बड़ी कठिन है गान विद्या गान विद्या बड़ी कठिन है ಸರಿಗಮ ಪದನಿಸ ಧನಿ ಸರಿ ಸರಿ ದಪ ಸರಿ ದಪ ಮಗನಿಸ ಸರಿಗಮ ಪದನಿಸ ಧನಿ ಸರಿ ಸರಿ ಸರಿ ಸರಿ ದಪ ಮಪದನಿ ಸರಿ ಸರಿ ದಪ ಸರಿ ದಪ ಮಗನಿಸ ಸರಿಗಮ ಪದನಿಸ ಧನಿ ಸರಿ ಗರಿ ಸರಿ ಸರಿ ಸರಿ ದಪ ಮಪದನಿ ಸರಿ ಸರಿ ಸರಿ ಸರಿ ದಪ ಮಪದನಿ ಸರಿ ಸರಿ ದಪ ಸರಿ ದಪ ಮಗನಿಸ ಸರಿಗಮ ಪದನಿಸ ಧನಿ ಸರಿ ಗಮ ಗರಿ ಸರಿ ಸರಿ ದಪ ಮಪದನಿ ಸರಿ ಗರಿ ಸರಿ ಸರಿ ಸರಿ ದಪ ಮಪದನಿ ಸರಿ ಸರಿ ಸರಿ ಸರಿ ದಪ ಮಪದನಿ ಸರಿ ಸರಿ ದಪ ಸರಿ ದಪ ಮಗರಿ ಸರಿ ಗಮ ಪದನಿ ಸಸ ಧನಿ ಸರಿ ಗಮ ಪಮ ಗಮ ಗರಿ ಸರಿ ಧನಿ ಧನಿ ಸರಿ ಗಮ ಗರಿ ಸರಿ ಸರಿ ದಪ ಮಪದನಿ ಸರಿ ಗರಿ ಸರಿ ಸರಿ ಸರಿ ದಪ ಮಪದನಿ ಸರಿ ಸರಿ ಸರಿ ಸರಿ ದಪ ಮಪದನಿ ಸರಿ ಸರಿ ದಪ ಸರಿ ದಪ ಮಗರಿ ಸರಿ ಗಮ ಪದನಿ ಸಸ ಸರಿ ಗಮ ಪದನಿ ಸಸ ಮಣ್ಣಿಂದ ಕಾಯ ಮಣ್ಣಿಂದ ಅಣ್ಣ ಮಣ್ಣಿನಿಂದ ಸಕಲ ದರುಶನಗಳೆಲ್ಲ ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ ಅಣ್ಣಗಳಿರೆಲ್ಲ ಕೇಳಿರಯ್ಯ ಮಣ್ಣಿನಿಂದ ಕಾಲ ಮಣ್ಣಿನಿಂದ ಮಣ್ಣಿನಿಂದ ಕಾಲ ಸಾರ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದಿಂದ ಇದ್ದ ಗೀತೆಗಳನ್ನು ಕೇಳುತ್ತಿದ್ದೀರಿ. ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರವೇ ನಮಃ. ಸರಿಗಮ ಪದನಿ ಸಾವಿರದ ಶರಣು ಪಂಚಮ ಕೋಗಿಲೆ ಪಂಚಾಕ್ಷರಿಗಿವು ಪದನಿಸ ಪರಿಮಳ ಪುಷ್ಪಗಳು ಮಾತೃಮನದ ನಿನ್ನ ಗಾನ ಗುಡಿಯ ತುಂಬ ರಿಗಮ ಸುಗಮ ಧಪ ಮಗ ಜಿಗಮ ಪಥಪ ಮಗ ಹೊನಲು ಪಂಚಮ ಕೋಗಿಲೆ ಪಂಚಾಕ್ಷರಿಗಿವು ಪದನಿಸ ಪರಿಮಳ ಪುಷ್ಪಗಳು ಮಾತೃಮನದ ನಿನ್ನ ಗಾನ ಗುಡಿಯ ತುಂಬ ರಿಗಮ ಸುಗಮ ಧಪ ಮಗ ಜಿಗಮ ಪಥಪ ಮಗ ಹೊನಲು ಸ್ವರ ಋಷಿ ಸ್ವರ ಋಷಿ ಕಲೆಗಳ ಕಡಲೆ ಅಂತರ ಬದುಕಿನ ಬೆಳಕಿನ ಮುಗಿಲೆ ಗಾನಯೋಗಿ ಗುರುವೇ ದೀನ ಕಲ್ಪ ತರುವೇ ಸುಪ್ರಭಾತ ನಿನಗೆ ಶರಣು ಸಾವಿರದ ಶರಣು ಸರಿಗಮಗಳ ಶಿವಯೋಗಿ ಪಂಡಿತ ಪಾಮರ ಪ್ರೇಮದ ಸೇತುವೆ ಪದದಲೆ ಕಟ್ಟಿದ ಜಂಗಮನೆ ದಾನ ಕೇಳುವ ದಾನ ನೀಡುವ ಹಾನಗಲ್ಲ ಗುರುಸುತ ಸರಿಗಮಗಳ ಶಿವಯೋಗಿ ಮಣ್ಣಿನ ಪೊನ್ನಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಸಂತ ಶಿಶುನಾಳ ಶರೀಫರ ಗೀತೆಗಳನ್ನು. ನೋಡಿ ರಣ್ಣ ದೇಹದ ಗುಡಿಯ ನೋಡಿ ರಣ್ಣ ಗುಡಿಯ ನೋಡಿ ರಣ್ಣ ದೇಹದ ಗುಡಿಯ ನೋಡಿ ರಣ್ಣ ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಅಡಗಿಕೊಂಡು ಕಡು ಬೆಳಗಿನೊಳಿರುತ್ತೀಯ ಗುಡಿಯ ನೋಡಿ ರಣ್ಣ ದೇಹದ ಗುಡಿಯ ನೋಡಿ ರಣ್ಣ ಗುಡಿಯ ನೋಡಿ ರಣ್ಣ ದೇಹದ ಗುಡಿಯ ನೋಡಿ ರಣ್ಣ ಮೂರು ಮೂಲೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು ಮೂರು ಮೂಲೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು ಧೀರ ನಿರ್ಗುಣನು ಸಾರಸ ಗುಣದಲ್ಲಿ ಧೀರ ನಿರ್ಗುಣನು ಸಾರಸ ಗುಣದಲ್ಲಿ ತೋರಿ ಅಡಗಿತ ಬ್ಯಾಗಿರು ದೇಹ ಗುಡಿಯ ನೋಡಿ ರಣ್ಣ ದೇಹದ ಗುಡಿಯ ನೋಡಿ ರಣ್ಣ ಗುಡಿಯ ನೋಡಿ ರಣ್ಣ ದೇಹದ ಗುಡಿಯ ನೋಡಿ ರಣ್ಣ ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ ಬೇರಿ ಕಾಳಿ ಶಂಕ ಬಾರಿಸು ನಾದದಿ ಬೇರಿ ಕಾಳಿ ಶಂಕ ಬಾರಿಸು ನಾದದಿ ಮೀರಿದಾನಂದ ತೋರಿ ಕೊಳೆಯುತ್ತಿಹ ಗುಡಿಯ ನೋಡಿ ರಣ್ಣ ದೇಹದ ಗುಡಿಯ ನೋಡಿ ರಣ್ಣ ಗುಡಿಯ ನೋಡಿ ರಣ್ಣ ದೇಹದ ಗುಡಿಯ ನೋಡಿ ರಣ್ಣ ಸಾಗುತ್ತಿ ಹೌ ದಿವಸ ಬಹುದಿನ ಹೋಗಿ ಮಾಡಿ ಪಾಯಸ ಸಾಗುತ್ತಿ ಹೌ ದಿವಸ ಬಹುದಿನ ಹೋಗಿ ಮಾಡಿ ಪಾಯಸ ಯೋಗಿ ರಾಜ ಶಿಶುನಾಳ ದೀಶ ಆ ಯೋಗಿ ರಾಜ ಶಿಶುನಾಳ ದೀಶ ತನಾಗಿ ಪರಾತ್ಪರ ಬ್ರಹ್ಮರೂಪನಿಹ ಗುಡಿಯ ನೋಡಿ ರಣ್ಣ ದೇಹದ ಗುಡಿಯ ನೋಡಿ ರಣ್ಣ ಗುಡಿಯ ನೋಡಿ ರಣ್ಣ ದೇಹದ ಗುಡಿಯ ನೋಡಿ ರಣ್ಣ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೇಳುತ್ತಿದ್ದೀರಿ ಸಂತ ಶಿಶುನಾಳ ಶರೀಫರ ಗೀತೆಗಳನ್ನು. ರೀ ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕರೋಡ್ ಸೇ ಜ್ಯಾದಾ ಲೋಗೋ ಕೋ ಮುಕ್ತ ರಾಶನ್ ಸುನಿಶ್ಚಿತ ಕಿಯಾ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ. ಮುಫ್ತ್ ರಾಷನ್ ಖುಷಹಾಲ್ ಜೀವನ್. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದ ಒಳ ಮದ್ದಳೆ ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಒಳ್ಳು ವನಿಕೆಯ ನಂಗಿ ಕೊಲ್ಲು ಗೂಟವ ನಂಗಿ, ಒಳ್ಳು ವನಿಕೆಯ ನಂಗಿ ಕೊಲ್ಲು ಗೂಟವ ನಂಗಿ, ಮೆಲ್ಲಲು ಬಂದ ಮುದುಕಿ ಎನ್ನೆ ನೆಲ್ಲು ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಹಗ್ಗ ಮಗ್ಗವ ನಂಗಿ ಮಗ್ಗವ ಲಾಳಿ ನಂಗಿ, ಹಗ್ಗ ಮಗ್ಗವ ನಂಗಿ ಮಗ್ಗವ ಲಾಳಿ ನಂಗಿ, ಮಗ್ಗದಲ್ಲಿರುವ ಅಣ್ಣ ನನ್ನೆ ಮಣಿಯು ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಗುಡ್ಡ ಗವಿಯನ್ನು ನಂಗಿ ಗವಿಯು ಇರುವೆಯ ನಂಗಿ, ಗುಡ್ಡ ಗವಿಯನ್ನು ನಂಗಿ ಗವಿಯು ಇರುವೆಯ ನಂಗಿ, ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ನೂಕಿದರವ್ವ ಗಡಿಕೀಲೆ ಉಡಿಯಕ್ಕೆ ಹಾಕಿದರವ್ವ, ದುಡುಕೀಲೆ ಮುಂದಕ್ಕೆ ನೂಕಿದರವ್ವ, ಮಿಡಿಕ್ಯಾಡಿ ಮದುವ್ಯಾದಿ ಮೋಜು ಕಣವ್ವ, ಮಿಡಿಕ್ಯಾಡಿ ಮದುವ್ಯಾದಿ ಮೋಜು ಕಣವ್ವ, ಹುಡುಕ್ಯಾಡಿ ಮಾಯಾದ ಮರವೇರಿದವ್ವ. ಅಳಬೇಡ ತಂಗಿ ಅಳಬೇಡ, ಅಳಬೇಡ ತಂಗಿ ಅಳಬೇಡ, ನಿನ್ನ ಕಳುಹ ಬಂದವರಿಲ್ಲಿ ಮುಳುಗಿಕೊಂಬವರಿಲ್ಲ. ಅಳಬೇಡ ತಂಗಿ ಅಳಬೇಡ, ಅಳಬೇಡ ತಂಗಿ ಅಳಬೇಡ. ರಂಗೀಲಿ ಹುಟ್ಟಿದಿ ರೇಷ್ಮೆ ದಡಿಸಿರಿ, ಮತ್ತ ಹಂಗ ನೂಲಿನ ಪರವಿ ಮರೆತವ್ವ ನಾರಿ. ರಂಗೀಲಿ ಹುಟ್ಟಿದಿ ರೇಷ್ಮೆ ದಡಿಸಿರಿ, ಹಂಗ ನೂಲಿನ ಪರವಿ ಮರೆತವ್ವ ನಾರಿ. ಮಂಗಾಳ ಮೂರುತಿ ಶಿಶುನಾಳ ಅಧೀಶನ, ಮಂಗಾಳ ಶಿಶುನಾಳಧೀಶನ, ಅಂಗಳಕ ನೀ ಹೊರತು ಆದೆವ್ವ ಗೌರಿ. ಅಳಬೇಡ ತಂಗಿ ಅಳಬೇಡ, ಅಳಬೇಡ ತಂಗಿ ಅಳಬೇಡ, ನಿನ್ನ ಕಳುಹ ಬಂದವರಿಲ್ಲಿ ಉಳುಹಿ ಕುಂಬವರಿಲ್ಲ. ಅಳಬೇಡ ತಂಗಿ ಅಳಬೇಡ, ಅಳಬೇಡ ತಂಗಿ ಅಳಬೇಡ, ಅಳಬೇಡ ತಂಗಿ ಅಳಬೇಡ. ಸ್ನೇಹ ಮಾಡಬೇಕಿಂತವಳ, ಸ್ನೇಹ ಮಾಡಬೇಕಿಂತವಳ, ಒಳ್ಳೆ ಮೋಹದಿಂದಲೇ ಬಂದು ಕೂಡುವಂಥವಳ. ಸ್ನೇಹ ಮಾಡಬೇಕಿಂತವಳ, ಪಾರಿಜಮಗ್ಗಿ ಕುಪ್ಪಸ ತೊಟ್ಟು ಓ ಚಂದ್ರಗಾವಿ ಶಿರಿ ನುಟ್ಟು, ದಿವ್ಯಕ್ಕೊಮ್ಮೆ ಪಾರಿಜಮಗ್ಗಿ ಕುಪ್ಪಸ ತೊಟ್ಟು, ಬಂದಾಳು ಮಂದಿರ ಬಿಟ್ಟು, ಬಂದಾಳು ಮಂದಿರ ಬಿಟ್ಟು, ನಾಲ್ಕು ಮಂದಿಯೋಳು ಬಂದು ನಾಚುವಳೆಷ್ಟು. ಸ್ನೇಹ ಮಾಡಬೇಕಿಂತವಳ,